ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ, ಹೃದಯದ ವೀಣೆಯ ತಂತಿಯ ಮೀಟುತ, ಹೃದಯದ ವೀಣೆಯ ತಂತಿಯ ಮೀಟುತ, ವಿರಹದ ಗೀತೆಯ ಹಾಡಿದೆ ಕಿವಿಯಲಿ, ನನ್ನೆದೆ ತಳಮಳ ಯಾರಿಗೆ ಹೇಳಲಿ, ನನ್ನೆದೆ ತಳಮಳ ಯಾರಿಗೆ ಹೇಳಲಿ, ಪ್ರಿಯತಮೇ ಓ ಸವಿನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ, ಬದುಕಲ್ಲಿ ಎಂದು ಸಡಗರವ ನೀ ತಂದೆ ನನಗೆ, ಕೋನಲ್ಲೇ ಸವಿನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ, ಬದುಕಲ್ಲಿ ಎಂದು ಸಡಗರವ ಸದಿನುಡಿಯ ಹೇಳಿ. ನಿನ್ನ ನಯನದಲ್ಲಿ ಏನ ಕಾಂತಿ ನನ್ನ ಸೆಳವಂತೆ, ನಿನ್ನ ಅಧರದಲ್ಲಿ ಏನ ಹೊಳಪು ನನ್ನ ಕರವಂತೆ, ನಿನ್ನ ಬಯಕೆಯೇನು ಆಸೆಯೇನು ಹೇಳು ನನ್ನಲ್ಲಿ, ನಿನ್ನ ಮನದಲ್ಲೇನು ಮೌನವೇನು ಹೇಳು ಬಾಯಲ್ಲಿ, ಮರೆಯೊಳಗೆ ಅಡಗಿರುವ ಹಸು ನಗು ನಗುವ ನಿಮ್ಮ ನುಡಿಗೆ, ಓನಲ್ಲ ಸವಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ, ಬದುಕಲ್ಲಿ ಇಂದು ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ ಪ್ರೇಮ ಕೆನೆ ಹಲ್ಜೇನು ಸೇರಿದಂತೆ ಈ ಬದುಕು ಕೆನೆ ಹಲ್ಜೇನು ಸೇರಿದಂತೆ ಈ ಬದುಕು ಚೆಲ್ಲಾಟ ದಿನವು ನೋಡಿ ನೋಡಿ ಒಲವಿನ ತುಂಟಾಟ ಅರಿತು ಬೆರೆತು ಕೆನೆ ಹಲು ಜೇನು ಸೇರಿದಂತೆ ಬದುಕು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಚಂದಕ್ಕೆ ನೀನೇ ಸಾಕಿ ಬೇರೆ ಯಾರಿಲ್ಲ ನೋಟದಲ್ಲಿ ಕಣ್ಣ ಮಿಂಚಿನಲ್ಲಿ ಆಸೆ ಹೂವಾಗಿದೆ, ನಿನ್ನ ಮಾತಿನಲ್ಲಿ ನಿನ್ನ ಸ್ನೇಹದಲ್ಲಿ ಜೀವ ಹಾಳಾಗಿದೆ. Thank you. ಸರಾಗವ ಹಾಡಿದೆ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ್ತ ಜೀವ ಹೊಸ ಹೊಸ ಭಾವ ಕುಣಿಸುತ್ತ ಜೀವ ಮರೆಸುತ್ತ ನೋವ ಪ್ರೇಮವ ತುಂಬಿ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಸಡಗರ ಬದುಕಲಿ ತುಂಬುವ ಹಾಗೆ ಬಾಡಿದ ಬಳ್ಳಿ ಚಿಗುರಿದ ಹಾಗೆ ಇರುಳಲಿ ಜ್ಯೋತಿ ಬೆಳಗಿದ ಹಾಗೆ ಸವಿಯಾಗಿ ಇಂಪಾಗಿ ಆನಂದದಿಂದ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಕನಸು ಕಾಣುವ ಹಾಗೆ ತಿಂಗಳ ಬೆಳಕು ತುಂಬಿದ ಹಾಗೆ ಹೃದಯದ ನೈದಿಲೆ ಅರಳಿದ ಹಾಗೆ ಹರುಷದ ಹೊನಲು ಹೊಮ್ಮಿದ ಹಾಗೆ ನೆನಪಿನ ಅಲೆಯಲ್ಲಿ ತೇಲಿದ ಹಾಗೆ ನೋವ ನಲಿವೋ ತಿಳಿಯದ ಹಾಗೆ ಸಂಗೀತ ಸುಧೆಯಿಂದ ಸುಖ ನೀಡುವಂತೆ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ ಜೀವ ಹೊಸ ಹೊಸ ಭಾವ ಕುಣಿಸುತ ಜೀವ ಮರೆಸುತ್ತನೋ ಪ್ರೇಮವ ತುಂಬಿ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಮರೆದಾಡಿದ ರೋಷದಿ ಅಂದು ಮನಸಾಯಿತೆ ನನ್ನಲ್ಲಿ ಇಂದು ಮರೆದಾಡಿದ ರೋಷದಿ ಅಂದು ಮನಸಾಯಿತೆ ನನ್ನಲ್ಲಿ ಇಂದು ಏತಕ್ಕೆ ಈ ಬಗೆ ಏತಕ್ಕೆ ಈ ಬಗೆ ಅಂಚಿಂದ ಬಂದೆ ಬಳಿ ನಿಂದೆ ಬೆಳಕನ್ನು ಚೆಲ್ಲುತ್ತ ಉದಯ ರಾಗ ಹಾಡುತ್ತಿರುವೆ ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ ಬೆಳಕನ್ನು ಚೆಲ್ಲುತ್ತ ಉದಯ ರಾಗ ಹಾಡುತ್ತಿರುವೆ ಬಾನಿನ ಅಂಚಿಂದ ಬಂದೆ ನಿನ್ನ ಗೆಜ್ಜೆ ನಗಲು ನಾದ ಕೇಳಿ ಮೊಗ್ಗು ಹೂವಾಗಿದೆ ಹೂವು ನಗಲು ಅದರ ಜೇನ ಒಡಲು ಕಂಡು ತುಂಬಿ ಅಲ್ಲಿ ಹಾರಾಡಿದೆ ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ ಹೊಸತು ಜೀವ ತುಂಬುವಂತೆ ಬಾನಿನ ಮಂಚಿಂದ ಬಂದೆ ನಿನ್ನ ಕಂಡೆ, ಒಲವಿಂದ ಇಂಪಾಗಿ ಉದಯ ರಾಗ ಹಾಡುತ್ತಿರುವೆ ಬಾನಿನ ಅಂಚಿಂದ ಬಂದೆ. ನಾದಿರದೇಂ ತಾನದೇ ನದೇರನ್ನ ಹಿಮದ ಮಣಿಯ ಸಾಲೋ ಬೆಳಕ ಕಂಡು ಹೊಳೆವ ಮುತ್ತಾಗಿದೆ, ಮರದ ಮೇಲೆ ಕುಳಿತ ಗಿಳಿಯ ಸಾಲು ಮುಗಿಲ ಕಡೆಗೆ ಚಿಮ್ಮಿ ಹಾರಾಡಿದೆ, ಚಿಮ್ಮಿ ಕುಣಿಯುತ್ತಿರೆ, ಚಿಮ್ಮಿ ಕುಣಿಯುತ್ತಿರೆ, ಬಾನಿನ ಅಂಚಿಂದ ಬಂದೆ ಬಳೆ ನಿಂದೆ, ಬೆಳಕನ್ನು ಚೆಲ್ಲುತ್ತ ಉದಯ ರಾಗ ಹಾಡುತ್ತಿರುವೆ ಬಾನಿನ ಅಂಚಿಂದ ಬಂದೆ. ಮಳೆಯಲ್ಲಿ ಮನಸ್ಸಿನ ನೋವೆಲ್ಲ ದೂರಾಯಿತು, ಒಲವಿನ ಹಾಡೊಂದು ಸುಳಿದಾಡಿತು, ಕವಿಯಂತೆ ಮಾತಾಡು ಮನಸ್ಸಾಯಿತು. ಜೀವನಾಸೆಯಾಯಿತು ನೋವನ್ನು ಮರೆತಂತೆ, ಸಂಭ್ರಮ ಬೆರೆತಂತೆ, ತಂಗಾಡಿಯಂತೆ ಹೋ ಬಾಳಲ್ಲಿ ಬಂದೆ, ಸಂಗೀತದಂತೆ ಹೋ ಸಂತೋಷ ತಂದೆ, ಬೆಳಕಿಂದ ನಾ ದೂರವಾದಾಗ, ಬದುಕಲ್ಲಿ ಏಕಾಂಗಿಯಾದಾಗ, ಅನುರಾಗವೇನೋ ಆನಂದವೇನೋ, ಅನುರಾಗವೇನೋ ಆನಂದವೇನೋ, ಹೊಸ ಹೊಸ ಸವಿ ನುಡಿಯಲ್ಲಿ ನೀ ತಿಳಿಸಿದೆ, ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ, ಬೆಳಕಿಂದ ನಾ ದೂರವಾದಾಗ, ಬದುಕಲ್ಲಿ ಏಕಾಂಗಿಯಾದಾಗ. ಹೊಸ ಲೋಕಕ್ಕೆ ಸೆಳೆಯುತ್ತಿದೆ